ಅಭಿಮತ. ಮಹಿಳಾ ಮೀಸಲಾತಿ ಮಸೂದೆ ದಕ್ಷಿಣ ಭಾರತದ ಸಂಸತ್ ಸ್ಥಾನ ಕಡಿಮೆ ಮಾಡುವ ಪಿತೂರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನಲ್ಲಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಅಸಮಾಧಾನ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:58. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಎಂದು ಕೇಳಿ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ದಿನನಿತ್ಯದಲ್ಲಿ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರದ ಬಳಕೆ ಕುರಿತು ಡಾಕ್ಟರ್ ಗೀತಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ನಾವು ಪ್ರತಿನಿತ್ಯ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಬಳಸ್ಕೊಳ್ತಾ ಇರ್ತೀವಿ. ಇವುಗಳನ್ನು ನಾವು ಸಮತೋಲನ ರೀತಿಯಲ್ಲಿ ಬಳಸ್ಕೊಂಡು ವಿವಿಧ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗೋ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಆಹಾರ ತಜ್ಞರು ಹೇಳ್ತಾ ಇರ್ತಾರೆ. ಇವತ್ತು ತಾವು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಪೌಷ್ಟಿಕ ಆಹಾರವನ್ನು ನಾವು ಯಾವ ರೀತಿ ಬಳಸ್ಕೋಬಹುದು, ಯಾವ್ಯಾವ ಒಂದು ಸಂಯೋಜನೆಗಳನ್ನು ಇದರಲ್ಲಿ ಮಾಡಿಕೊಂಡು ಬಳಸ್ಕೊಂಡ್ರೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ನಮಗೆ ಈ ಪೌಷ್ಟಿಕ ಆಹಾರದ ಅಗತ್ಯ ಏನು ಮತ್ತು ಅದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿಯೂ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯವೇ ದೊಡ್ಡದು ಅಂತ ಗಾದೆ ಬಹಳ ಹಿಂದಿನಿಂದ ಪ್ರಚಲಿತವಾಗಿದೆ. ಯಾವ ಮನುಷ್ಯ ಆರೋಗ್ಯವಾಗಿರ್ತಾನೋ ಅಂತಹ ಮನುಷ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಯಿಂದಿದ್ದು ತನ್ನ ಜೀವನವನ್ನು ಉಲ್ಲಾಸಮಯವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ಹೌದು. ಹಾಗೆ ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬ ಗಾದೆನೂ ಕೂಡ ನೀವು ಕೇಳಿರ್ಬೋದು. ಹೌದು. ಊಟ ಮಾಡೋದ್ರಿಂದ ನಮಗೆ ರೋಗ ಬರೋದಿಲ್ಲ ಅನ್ನೋದು ಎಷ್ಟು ಸತ್ಯ ಅನ್ನೋದಕ್ಕೆ ನಾವು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದು ಒಂದೇ ದೃಷ್ಟಿಯಿಂದ ನಾವು ಊಟ ಮಾಡಬಾರ್ದು. ರೋಗಗಳು ಬರದೇ ಇದ್ದಂಗೆ ಆರೋಗ್ಯವಾಗಿರಬೇಕು ಅನ್ನೋದಕ್ಕೋಸ್ಕರ ಪೌಷ್ಟಿಕವಾದಂಥ ಸಮತೋಲಿತವಾದಂಥ ಆಹಾರನ ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅನಾರೋಗ್ಯದಿಂದ ನಾವು ಖರ್ಚು ಮಾಡ್ತೀವಲ್ಲ ಆ ದುಡ್ಡನ್ನು ಉಳಿಸೋದಕ್ಕೂ ಆಗುತ್ತೆ, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳನ್ನ ಹೊಂದೋದ್ರಿಂದ ಪೌಷ್ಟಿಕವಾದಂಥ ಸಮತೋಲಿತ ಆಹಾರ ಸೇವನೆಯಿಂದ ಎಲ್ಲರೂ ಕೂಡ ಆರೋಗ್ಯವಾಗಿ ಉಲ್ಲಾಸಮಯವಾಗಿ ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ಗಾದೆ ಕೇಳಿರಬೇಕು, ನೀನೇನು ಉಣ್ಣಿವಿಯೋ ನೀನು ಅದೇ ಆಗಿರುತ್ತಿ ಅಂತ. ಹೌದು. ಅದರಿಂದ ನಾವು ಹುಟ್ಟಿದಾಗ್ಲಿಂದ ಅಂತ್ಯದವರೆಗೆ ನಾವು ಅನೇಕ ದೈಹಿಕ ತೊಡಕುಗಳನ್ನು ನಿವಾರಿಸಿಕೊಂಡು ಆರೋಗ್ಯವನ್ನು ನಮ್ಮದಾಗಿಸ್ಕೊಳ್ಬೇಕಂತಂದ್ರೆ ಆರೋಗ್ಯವಾಗಿರಬೇಕಾದ್ರೆ ನಾವು ಪೌಷ್ಟಿಕವಾದಂತ ಸಮತೋಲಿತವಾದಂತ ಆಹಾರನ ಸೇವನೆ ಮಾಡ್ಬೇಕಂದ್ರೆ ನಾವು ಏನು ಆಹಾರವನ್ನು ತೆಗೆದುಕೊಳ್ತೀವೋ ನಮ್ಮ ದೇಹದ ಆರೋಗ್ಯ ದೇಹದಾರ್ಢ್ಯತೆ ಅದೇ ರೀತಿ ಇರುತ್ತೆ ಅಂತ. ಖಂಡಿತವಾಗಿಯೂ. ಆದ್ರೆ ಈ ಸಮತೋಲಿತ ಆಹಾರ ಯಾವ ರೀತಿ ಇರ್ಬೇಕಂತಂದ್ರೆ ಇದು ಪ್ರತಿಯೊಂದು ವಯಸ್ಸಿನ ಹಂತದಲ್ಲಿ ಆಯಾ ಸ್ಥಿತಿ, ಉದಾಹರಣೆಗೆ ಅವರು ಗರ್ಭಿಣಿಯರ ಅಥವಾ ಬಾಣಂತಿಯರ ಅನ್ನೋದ್ರ ಮೇಲೆ, ಅವರ ವಯಸ್ಸು, ಲಿಂಗ ಅಂದ್ರೆ ಗಂಡಸು ಅಥವಾ ಹಿಂಗಸು ಅಥವಾ ಮಾಡುವ ಕೆಲಸದ ಆಧಾರದ ಮೇಲೆ ನಾವು ಸಮತೋಲಿತ ಆಹಾರನ ಸೇವಿಸಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶನ ನಾವು ಗಮನದಲ್ಲಿ ಇಡ್ಬೇಕಂತಂದ್ರೆ ಕೆಲವೊಮ್ಮೆ ರೋಗ ನಿರ್ವಹಣೆಗಾಗಿ ಬಳಸುವಂತ ಚಿಕಿತ್ಸಾ ಕ್ರಮಗಳು ಕೂಡ ಆಹಾರ ನಿಯಮದ ಮೇಲೆ ಪ್ರಭಾವ ಬೀರುತ್ತವೆ. ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ನಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ನಮ್ಮ ಆಹಾರ ಪದ್ಧತಿ ಪೌಷ್ಟಿಕವಾಗಿರೋ ರೀತಿಯಲ್ಲಿ ನಾವು ಸಮತೋಲಿತವಾಗಿ ಇರಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಒಂದೇ ರೀತಿಯ ಆಹಾರದ ಶಿಫಾರಸನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ. ಈಗ ಮಕ್ಕಳಿಗೆ ಬೇರೆ ರೀತಿಯ ಆಹಾರ ಕೊಡಬೇಕಾಗುತ್ತೆ, ಪ್ರೌಢ ವಯಸ್ಕರಿಗೆ ಬೇರೆ ಆಹಾರ ಕೊಡಬೇಕಾಗುತ್ತೆ, ಮತ್ತೆ ವಯಸ್ಸಾದವರಿಗೆ ಬೇರೆ ರೀತಿಯ ಆಹಾರ ಕೊಡಬೇಕಾಗುತ್ತೆ, ಗರ್ಭಿಣಿಯರು ಮತ್ತೆ ಲಿಂಗದ ಆಧಾರದ ಮೇಲೂ ಕೂಡ ಅವರ ಒಂದು ದೇಹದ ಒಂದು ಸ್ಥಿತಿ ಮೇಲೂ ಕೂಡ ಅವರು ಮಾಡುವಂತ ಕೆಲಸದ ಮೇಲೂ ಕೂಡ ನಾವು ಬೇರೆ ಬೇರೆ ರೀತಿಯಾದಂತಹ ಆಹಾರವನ್ನು ಕೊಡಬೇಕಾಗುತ್ತೆ. ಖಂಡಿತವಾಗಿ. ಈಗ ಮುಖ್ಯವಾಗಿ ತಾವು ಸಮತೋಲನ ಆಹಾರ ಅಂತ ಹೇಳಿದ್ರಿ, ಈ ಸಮತೋಲನ ಆಹಾರ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಉತ್ತಮ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗಾಗಿ ನಾವು ಸಮತೋಲಿತ ಆಹಾರನ ಸೇವಿಸಬೇಕು ಅಂತ ಹೇಳ್ತೀವಿ. ಯಾವ ಆಹಾರ ಎಲ್ಲ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಅಗತ್ಯ ಪ್ರಮಾಣದಲ್ಲಿ ಪೂರೈಸುತ್ತದೋ ಅಂತ ಆಹಾರನ ನಾವು ಸಮತೋಲಿತ ಆಹಾರ ಅಂತ ಕರಿಬಹುದು. ಅಂದ್ರೆ ನಮ್ಮ ದೇಹಕ್ಕೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕು. ಹೌದು. ಮತ್ತೆ ನಮ್ಮಲ್ಲಿ ಸಿಗುವಂತ ಆಹಾರವನ್ನು ಬಳಸಿಕೊಂಡು ಇದನ್ನು ತಯಾರು ಮಾಡ್ಕೋಬೇಕು. ಖಂಡಿತವಾಗಿ ಈ ಎರಡು ಅಂಶಗಳು ಈ ಸಮತೋಲನ ಆಹಾರದಲ್ಲಿ ಬಹಳ ಮುಖ್ಯವಾದ. ಹೌದು ಹೌದು. ಇನ್ನು ಈ ಸಮತೋಲನ ಆಹಾರದ ಆಯ್ಕೆಯನ್ನ ನಾವು ಯಾವ ರೀತಿ ಮಾಡ್ಕೋಬಹುದು ಅಂತ? ನಾವು ದಿನನಿತ್ಯ ಏನು ಸೇವಿಸ್ತೀವಿ ಅವು ಹಲವಾರು ರಾಸಾಯನಿಕ ಪದಾರ್ಥಗಳಿಂದ ಮಾಡಲ್ಪಟ್ಟಿರುತ್ತೆ. ಅವುಗಳಂದ್ರೆ ಸಸಾರಜನಕ ಅಥವಾ ನಾವು ಪ್ರೋಟೀನ್ ಅಂತ ಏನು ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಅಂತ ಅಥವಾ ಶರ್ಕರ ಪಿಷ್ಟ, ಮೇದಸ್ಸು ಅಥವಾ ಫ್ಯಾಟು, ಮತ್ತೆ ಖನಿಜ ಲವಣಗಳು, ಜೀವಸತ್ವಗಳು ಹಾಗೂ ನಾರಿನಾಂಶ, ಇವುಗಳನ್ನು ಆಹಾರದಲ್ಲಿರತಕ್ಕಂಥ ಪೌಷ್ಟಿಕಾಂಶಗಳು ಅಂತ ಕರಿತೀವಿ. ಆಗಲೇ ಹೇಳದಂಗೆ ದೇಹದ ಬೆಳವಣಿಗೆ, ಅದರ ಕಾರ್ಯಶಕ್ತಿ ಹಾಗೂ ಆರೋಗ್ಯ ರಕ್ಷಣೆಗೆ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಂಥ ಆಹಾರದ ಸೇವನೆ ಅಗತ್ಯ. ಅದಕ್ಕಾಗಿ ನಾವು ಸೇವಿಸುವ ಆಹಾರವನ್ನು ಮೂರು ವರ್ಗಗಳಾಗಿ ವಿಂಗಡಿಸ್ಕೊಳ್ಳಬಹುದು. ಮೊದಲೇದಾಗಿ ಶಕ್ತಿ ನೀಡುವಂಥ ಆಹಾರ, ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸುವಂತಹ ಆಹಾರ, ನಮ್ಮ ಕಾರ್ಯ ಚಟುವಟಿಕೆಗಳಿಗೆ ನಮಗೆ ಶಕ್ತಿ ಬೇಕು ದಿನನಿತ್ಯ, ಇಂತಹ ಶಕ್ತಿ ನೀಡುವಂಥ ಆಹಾರಗಳು ಒಂದು ವರ್ಗ. ಅವು ಯಾವುವು ಅಂದ್ರೆ ಶರ್ಕರ ಪಿಷ್ಟ ಮತ್ತು ಕೊಬ್ಬಿನಿಂದ ಕೂಡಿದಂಥ ಆಹಾರ ಪದಾರ್ಥಗಳು, ದವಸ ಧಾನ್ಯಗಳು, ಗೆಡ್ಡೆ ಗೆಣಸು, ಒಣಗಿಸಿದ ಹಣ್ಣು, ಬೆಲ್ಲ, ಸಕ್ಕರೆ, ಎಣ್ಣೆ ಹಾಗೂ ಕೊಬ್ಬು ಈ ಗುಂಪಿಗೆ ಬರುತ್ತವೆ. ಇಂತಹ ಶಕ್ತಿ ನೀಡುವ ಆಹಾರಗಳನ್ನು ನಾವು ಸೇವಿಸೋದ್ರಿಂದ ನಮಗೆ ಅಗತ್ಯವಾಗಿರುವಂಥ ಶರ್ಕರ ಪಿಷ್ಟ, ಕೊಬ್ಬು, ಅದಲ್ಲದೆ ಕೆಲವೊಂದು ಜೀವಸತ್ವಗಳು, ಲವಣಗಳು ವಿವಿಧ ಪ್ರಮಾಣದಲ್ಲಿ ನಮಗೆ ಒದಗಿಸುತ್ತವೆ. ಗ್ಲೂಕೋಸ್ ಅಂಶ ಹೆಚ್ಚಾಗಿರುತ್ತೆ. ಹೌದು. ಸ್ಟಾರ್ಚ್ ಅಂತ ಏನ್ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ, ಪಿಷ್ಟ, ಇದರಲ್ಲಿ ಹೆಚ್ಚಿನ ಅಂಶ ಹೆಚ್ಚಿನಾಗಿರುತ್ತೆ. ಅದರಿಂದ ಇವು ತಿಂದಾಗ ಅತಿ ಶೀಘ್ರವಾಗಿ ಶಕ್ತಿಯನ್ನು ನೀಡುವಂತ ಒಂದು ಶಕ್ತಿಯನ್ನು ಹೊಂದಿದೆ. ಹೌದು. ಇನ್ನು ಎರಡನೇ ವರ್ಗಕ್ಕೆ ಬರ್ಬೇಕಂತಂದ್ರೆ ಬೆಳವಣಿಗೆ ಅಥವಾ ಶರೀರ ನಿರ್ಮಾಣಕ್ಕೆ ಬೇಕಾದಂತ ಪದಾರ್ಥಗಳು. ಇದಕ್ಕೆ ಹಾಲು, ಮೊಸರು, ಮೀನು, ಮೊಟ್ಟೆ, ಬೇಳೆಕಾಳುಗಳು, ಕರಟಕಾಯಿಗಳು, ಎಣ್ಣೆ ಬೀಜಗಳು ಇಂತಹ ಆಹಾರಗಳನ್ನು ಈ ಗುಂಪಿಗೆ ಸೇರಿಸಬಹುದು. ಇವುಗಳು ನಮಗೆ ಸಸಾರಜನಕ ಅಥವಾ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ ಅದನ್ನ ಲಭ್ಯ ಆಗೋ ರೀತಿ ಮಾಡುತ್ತೆ. ಅದರಿಂದ ಇಂಥ ಗುಂಪಿನ ಆಹಾರನ ಬೆಳವಣಿಗೆಗೆ ಅಥವಾ ಶರೀರ ನಿರ್ಮಾಣಕ್ಕೆ ಬೇಕಾದಂತ ಆಹಾರ ಪದಾರ್ಥಗಳು ಅಂತ ಹೇಳ್ತೇವೆ. ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಇವು ಬಹಳ ಮುಖ್ಯ. ಖಂಡಿತವಾಗ್ಲೂ. ಅದರಿಂದ ಒಳ್ಳೆಯ ಶರೀರದ ನಿರ್ಮಾಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಬೆಳೆಯುವ ಹಂತದಲ್ಲಿ ಇದ್ದಾಗ ಇಂಥ ಒಂದು ಗುಂಪಿನ ಆಹಾರದ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಕೊಡಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಬೆಳವಣಿಗೆ ಕುಂಠಿತವಾಗಿ ನ್ಯೂನ ಪೋಷಣೆಗೆ ಒಳಗಾಗ್ತಾರೆ. ಮುಖ್ಯವಾಗಿ ಮಕ್ಕಳು ಮತ್ತು ಯುವಕರಿಗೆ ಇದು ಹೆಚ್ಚಾಗಿ ಬೇಕಾಗುತ್ತೆ. ಹೌದು. ಇನ್ನು ಮೂರನೇ ವರ್ಗದ್ದು ಆರೋಗ್ಯ ಸಂರಕ್ಷಕ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಈ ಗುಂಪಿನಲ್ಲಿ ಬರತಕ್ಕಂಥ ಆಹಾರ ಪದಾರ್ಥಗಳನ್ನ ಜೀವಸತ್ವ ಮತ್ತು ಖನಿಜಾಂಶಗಳು, ಜೀವಸತ್ವ ಅಂದ್ರೆ ವಿಟಮಿನ್ಸ್ ಅಂತ ಏನ್ ಹೇಳ್ತೀವಿ, ಲವಣಗಳು ಅಂತಂದ್ರೆ ಈಗ ಕಬ್ಬಿಣ ಆಗಿರ್ಬೋದು, ಸುಣ್ಣ ಆಗಿರ್ಬೋದು, ರಂಜಕ ಆಗಿರ್ಬೋದು, ಇಂಥವುಗಳನ್ನೆಲ್ಲ ನಾವು ಆರೋಗ್ಯ ಸಂರಕ್ಷ ಆಹಾರವೆಂದು ಕರಿತೇವೆ. ಇವುಗಳು ವಿಶೇಷವಾಗಿ ನಮ್ಮ ದಿನನಿತ್ಯ ನಾವು ಸೇವಿಸ್ತಕ್ಕಂಥ ಹಸಿರು ಸೊಪ್ಪು ತರಕಾರಿಗಳು, ಇತರೆ ತರಕಾರಿಗಳು, ಈಗ ಹುರುಳಿಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು ಹಾಗೂ ಹಣ್ಣುಗಳಲ್ಲಿ ಈ ಒಂದು ಆರೋಗ್ಯ ಸಂರಕ್ಷಕ ಪದಾರ್ಥಗಳು ನಮಗೆ ಲಭ್ಯ ಆಗುತ್ತೆ. ಇವನ್ನ ನಾವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸೇವಿಸಬೇಕಾಗುತ್ತೆ. ಹೌದು. ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಈ ಮೂರು ಗುಂಪಿನಿಂದಲೂ ಕೂಡಿದ ಆಹಾರ ಪದಾರ್ಥಗಳನ್ನು ನಮ್ಮ ದೇಹ ಸ್ಥಿತಿ, ವಯಸ್ಸು, ಲಿಂಗ ಆಗ್ಲೇ ಹೇಳಿದಾಗೆ ಹಾಗೂ ಮಾಡುವ ಕೆಲಸದ ಆಧಾರದ ಅನುಸಾರವಾಗಿ ತಕ್ಕಷ್ಟು ಪ್ರಮಾಣದಲ್ಲಿ ಸೇವಿಸಿದ್ರೆ ಅಂತ ಆಹಾರ ನಾವು ಸಮತೋಲಿತ ಆಹಾರ ಅಂತ ಹೇಳ್ಬೋದು. ಜೊತೆಗೆ ಪ್ರತಿನಿತ್ಯ 2-3 ಲೀಟರ್ ನೀರು ಕುಡಿಯೋ ಅಂತ ಅಭ್ಯಾಸನ ಕೂಡ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೀರು ಬಹಳ ಮುಖ್ಯ. ಹೌದು. ಯಾಕಂದ್ರೆ ಈ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೀರ್ಕೋಬೇಕು ಅಂದ್ರೆ. ಹೌದು. ಮತ್ತೆ ಕೆಲವೊಂದು ತ್ಯಾಜ್ಯ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಈ ನೀರು ಬಹಳ ಮುಖ್ಯವಾದಂತಹದ್ದು ಅಂತ ನಾವು ಕೇಳಿದೀವಿ. ಮತ್ತೆ ಬೇರೆ ಪಾನೀಯಗಳನ್ನು ಕೂಡ ನಾವು ಸೇವಿಸ್ತಾ ಇರ್ತೀವಿ. ಕಾಫಿ, ಟೀ, ಜ್ಯೂಸ್ ಅಂದ್ರೆ ನೀರು ಅಂದ್ರೆ ನೀರಿನ ರೂಪದಲ್ಲೇ ನಾವು 2-3 ಲೀಟರ್ ಕುಡಿಯದೇ ಇದ್ರು ಕೂಡ ನಾವು ಸಾಂಬಾರ್ ಮಾಡಿರ್ತೀವಿ, ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಜ್ಯೂಸ್ ಗಳು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಹಣ್ಣುಗಳನ್ನು ತಿಂದಾಗ. ಹೌದಾ? ಎಲ್ಲ ಆಹಾರ ಪದಾರ್ಥಗಳು ತೇವಾಂಶ ಇರುತ್ತೆ, ಅದು ಕಣ್ಣಿಗೆ ಕಾಣುವಂತದಲ್ಲ. ಈಗ ನೀರಂದ್ರೆ ದ್ರವ ರೂಪದಲ್ಲಿ ನಾನು ಹೇಳ್ತಾರೆ, ದ್ರವ ರೂಪದಲ್ಲಿ ಕುಡಿಬೇಕಂತಂದ್ರೆ ನಾವು ನೀರಿನ ರೂಪದಲ್ಲೂ ಅಥವಾ ಈ ತರ ಪಾನೀಯಗಳ ರೂಪದಲ್ಲೂ ಕೂಡ ನಾವು ಅದನ್ನ ಸೇವನೆ ಮಾಡ್ಬೇಕಾಗುತ್ತೆ. ಮುಖ್ಯವಾಗಿ ಶಕ್ತಿ ನೀಡುವಂತ ಆಹಾರ ಪದಾರ್ಥಗಳು, ಬೆಳವಣಿಗೆಗೆ ಅನುಕೂಲವಂತ ಆಹಾರ ಪದಾರ್ಥಗಳು, ಮತ್ತೆ ಆರೋಗ್ಯದ ಸಂರಕ್ಷಣೆಗೆ ಸಹಾಯ ಮಾಡುವಂತ ಆಹಾರ ಪದಾರ್ಥಗಳು, ಈ ಮೂರು ಗುಂಪಿನ ಆಹಾರ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಸೇವಿಸಬೇಕಾಗುತ್ತೆ. ಮತ್ತೆ ನಾವು ಮಾಡುವಂತ ಕೆಲಸಕ್ಕೆ ಅನುಗುಣವಾಗಿ ಸೇವಿಸಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದಂತ ಆಹಾರದ ಅವಶ್ಯಕತೆ ಪ್ರಮಾಣನ ನಾವು ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರಿಗೂ ಅವರವರ ವಯಸ್ಸು, ಲಿಂಗ ಹಾಗೂ ಮಾಡುವಂತ ಕೆಲಸದ ಆಧಾರದ ಮೇಲೆ ನಾವು ಅದನ್ನ, ಅವರು ಮಾಡುವಂತ ಕೆಲಸದ ಶ್ರಮದ ಆಧಾರದ ಮೇಲೆ ನಾವು ತಗೋಬೇಕಾಗತ್ತೆ. ಇನ್ನ ಕಡಿಮೆ ವೆಚ್ಚದಲ್ಲಿ ನಾವು ಈ ಸಮತೋಲನ ಆಹಾರವನ್ನ ಪಡಿಬಹುದಾ? ಅಂದ್ರೆ ಇದು ಯಾವ ರೀತಿ ಮಾಡ್ಕೋಬಹುದು ಅಂತೀರಾ? ಖಂಡಿತವಾಗಿಯೂ ಕಡಿಮೆ ವೆಚ್ಚದಲ್ಲೂ ಕೂಡ ನಾವು ಸಮತೋಲಿತ ಆಹಾರನ ಪಡಿಬಹುದು. ಜನರಿಗೆ ಸಮತೋಲಿತ ಆಹಾರ ಅಂದ ತಕ್ಷಣ ಏನೋ ಇದು ಬಹಳ ದುಬಾರಿ ಇರ್ಬೋದು, ಬರೀ ಶ್ರೀಮಂತರಿಗೆ ಮಾತ್ರ ಸಾಧ್ಯ, ನಾವು ಬಡವರು ನಾವೆಲ್ಲಿಂದ ಈ ಸಮತೋಲಿತ ಆಹಾರನ ಸೇವನೆ ಮಾಡಬಹುದು, ಮಾಡಕ್ಕಾಗತ್ತೆ ಅನ್ನೋದು ಜನರ ಒಂದು ತಪ್ಪು ಅಭಿಪ್ರಾಯ. ಖಂಡಿತವಾಗ್ಲೂ ಈ ತರ ಮಾಡಬಹುದು. ಈ ಕಡಿಮೆ ವೆಚ್ಚದಲ್ಲಿ ಪೌಷ್ಟಿಕಾಹಾರ ಆಯ್ಕೆಗಾಗಿ ಬೇಕಾಗಿರೋದು ಕೇವಲ ಪೋಷಕ ವಿಜ್ಞಾನದ ತಿಳುವಳಿಕೆ, ಅಂದ್ರೆ ಯಾವ್ಯಾವ ಆಹಾರ ವಸ್ತುಗಳಲ್ಲಿ ಯಾವ್ಯಾವ ಪೋಷಕಾಂಶಗಳಿರುತ್ತೆ, ಯಾವ ಪ್ರಮಾಣದಲ್ಲಿ ನಾವು ಸೇವಿಸಬೇಕಾಗತ್ತೆ, ಅಥವಾ ಕೆಲವೊಂದು ಅಡುಗೆ ವಿಧಾನಗಳು ಮಾಡಿದಾಗ ಯಾವ್ಯಾವ ಪೋಷಕಾಂಶಗಳು ನಾಶವಾಗುತ್ತೆ, ಅಥವಾ ಕೆಲವೊಂದು ಅಡುಗೆ ಮಾಡೋ ವಿಧಾನದಿಂದ ಅದರಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ ಯಾವ ರೀತಿ ಹೆಚ್ಚು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಈ ಪೋಷಣ ವಿಜ್ಞಾನ ತಿಳುವಳಿಕೆ ಹಾಗೂ ಪಾಕಕಲೆ ಅಂದ್ರೆ ಮಹಿಳೆ, ಯಾಕಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಮಹಿಳೆಯೇ ಅಡುಗೆ ಮಾಡುವಂತ ಒಂದು ಅಭ್ಯಾಸ ಇರೋದ್ರಿಂದ ಪ್ರತಿಯೊಬ್ಬ ಮಹಿಳೆ ಅಥವಾ ಗೃಹಿಣಿ ಇದನ್ನ ತಿಳ್ಕೊಂಡಿದ್ರೆ ಕಡಿಮೆ ಬೆಲೆಯಲ್ಲಿ ತನ್ನ ಸಂಸಾರಕ್ಕೆ ಪೌಷ್ಟಿಕ ಆಹಾರವನ್ನು ನೀಡಬಲ್ಲಳು. ಸ್ಥಳೀಯವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವ ಆಹಾರ ವಸ್ತುಗಳನ್ನು ಸೂಕ್ತವಾಗಿ ಆಯ್ಕೆ ಮಾಡೋದು, ಮತ್ತೆ ಪೌಷ್ಟಿಕ ಮಟ್ಟ ಹೆಚ್ಚುವಾಗುವಂತೆ 4-6 ಬಗೆಯ ಆಹಾರ ವಸ್ತುಗಳನ್ನು ಸೇರಿಸೋದು. ಅಂದ್ರೆ ಉದಾಹರಣೆಗೆ ಇವಾಗ ನೋಡಿ, ನಾವು ಕಿಚಡಿ ಅಂತ ಮಾಡ್ತೀವಿ, ಕಿಚಡಿನಲ್ಲಿ ನಾವು ಬೇಳೆ ಸೇರಿಸ್ತೀವಿ, ಒಂದು ಏಕದಳ ಧಾನ್ಯ ಅಂದ್ರೆ ಅಕ್ಕಿ ಸೇರಿಸ್ತೀವಿ, ತರಕಾರಿಗಳನ್ನ ಸೇರಿಸ್ತೀವಿ. ಅಂದ್ರೆ ಇಲ್ಲಿ 3-4 ತರ ಆಹಾರ ಪದಾರ್ಥಗಳನ್ನ ಸೇರಿಸೋದ್ರಿಂದ ಅದರ ಪೌಷ್ಟಿಕದ ಮಟ್ಟ ಹೆಚ್ಚಾಗುತ್ತೆ. ಮಹಿಳೆ ಆದವಳು ಅಥವಾ ಗೃಹಿಣಿ ಆದವಳಿಗೆ ಇದ್ರ ಬಗ್ಗೆ ಮೌಲ್ಯವರ್ಧನೆ ಆಗುತ್ತೆ. ಮತ್ತೆ ನಮ್ಮ ಹಿಂದಿನಿಂದಲೂ ನಮ್ಮಲ್ಲಿ ಬಳಕೆ ಇರತಕ್ಕಂತ ಸಂಸ್ಕರಣ ವಿಧಾನಗಳು, ಉದಾಹರಣೆಗೆ ಮೊಳಕೆ ಬರ್ಸೋದ್ರ ಇರ್ಬೋದು ಅಥವಾ ಉದುಗಿಸೋದು, ಇವಾಗ ನಾವು ದೋಸೆ ಇಡ್ಲಿ ಅಂತವೆಲ್ಲ ಮಾಡ್ತೀವಿ, ಈ ರೀತಿ ಮಾಡೋದ್ರಿಂದ ಅದ್ರಲ್ಲಿ ಇರತಕ್ಕಂತ ಬಿ ಗುಂಪಿನ ಜೀವಸತ್ವಗಳನ್ನ ಹೆಚ್ಚು ಮಾಡಬಹುದು. ಮೊಳಕೆ ಬರ್ಸೋದ್ರಿಂದ ಏನಾಗುತ್ತೆ, ಕೆಲವೊಂದು ಕಾಳುಗಳಲ್ಲಿ ಎಲ್ಲಾ ಕಾಳುಗಳನ್ನು ಕೂಡ ಸಿ ಜೀವಸತ್ವ ಇರೋದಿಲ್ಲ, ಆದ್ರೆ ಸಿ ಜೀವಸತ್ವ ಅನ್ನೋ ಒಂದು ವಸ್ತು ದಿನನಿತ್ಯ ನಮ್ಗೆ ಬೇಕಾಗುತ್ತೆ ಮನುಷ್ಯನಿಗೆ. ಸೊ ಇದನ್ನು ಯಾವ ರೀತಿ ಮಾಡಬಹುದು, ಮೊಳಕೆ ಬರೆಸೋದ್ರಿಂದ ಏನಾಗುತ್ತೆ, ಅಲ್ಲಿ ಜೀವಸತ್ವ ಹೆಚ್ಚು ಮಾಡಬಹುದು, ಮತ್ತೆ ಬಿ ಗುಂಪಿನ ಜೀವಸತ್ವಗಳನ್ನ ಜಾಸ್ತಿ ಮಾಡಬಹುದು, ಮತ್ತೆ ಜೀರ್ಣ ಆಗೋ ರೀತಿನಲ್ಲಿ ಕೆಲವೊಂದು ಶರ್ಕರ ಪಿಷ್ಟಗಳಾಗಿರ್ಬೋದು ಎಲ್ಲೋ ಮಾರ್ಪಾಡಾಗಿ ನಮಗೆ ಸುಲಭವಾಗಿ ಅದು ಪಚನ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇರಬೇಕು ಸಂಸ್ಕರಣ ವಿಧಾನದ ಬಗ್ಗೆ. ಮತ್ತೆ ಈ ತರ ಎಲ್ಲ ಮಾಡಿಕೊಂಡು ಆಹಾರ ಸಂಸ್ಕರಣ ವಿಧಾನ ಮತ್ತೆ ಈ ಪೋಷಕಾಂಶಗಳ ಬಗ್ಗೆ ತಿಳುವಳಿಕೆ ಇದ್ರೆ ಕಡಿಮೆ ವೆಚ್ಚದಲ್ಲಿ ಕೂಡ ನಾವು ಸಮತೋಲನ ಆಹಾರನ ನಮ್ಮ ಮನೆಯ ಮಟ್ಟದಲ್ಲಿ ಎಲ್ಲರಿಗೂ ಒದಗಿಸಬಹುದು. ಮತ್ತೆ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರಬೇಕು, ಮಾಧ್ಯಮದಲ್ಲಿ ಬರತಕ್ಕಂಥ ಜಾಹೀರಾತುಗಳು, ಇವು ನಾವು ಸೇವಿಸ್ತಕ್ಕಂಥ ಆಹಾರದ ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ಮಕ್ಕಳೇ ಆಗ್ಲಿ ನೂಡಲ್ಸ್ ನೂಡಲ್ಸ್ ಅಂತ ನೋಡ್ತಾರೆ, ಅದರಲ್ಲಿ ಏನಿರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇರಲ್ಲ, ಅಥವಾ ಅದರಲ್ಲಿ ಇರತಕ್ಕಂಥ ಪೋಷಕಾಂಶ ಇದನ್ನ ಹೆಚ್ಚು ಮಾಡೋದು ಯಾವ ರೀತಿ, ಅದಕ್ಕೆ ಒಂದ್ ಸ್ವಲ್ಪ ತರಕಾರಿ ಸೇರಿಸೋದಾಗ್ಲಿ ಅಥವಾ ಸೊಪ್ಪು ಸೇರಿಸೋದಾಗ್ಲಿ ಬೇರೆ ಯಾವ ರೀತಿ ಅದನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಗೃಹಿಣಿ ಆದವಳಿಗೆ ತಿಳುವಳಿಕೆ ಬಹಳ ಒಳ್ಳೇದು. ಮತ್ತೆ ಇನ್ನೊಂದು ಉದಾಹರಣೆ ನಾನು ಹೇಳ್ಬೇಕಂತಂದ್ರೆ, ಇವಾಗ ಮಹಿಳೆಯರಿಗೂ ಕೂಡ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಮಹಿಳೆಯರು ಕೂಡ ಏನಪ್ಪಾ ಮಾಡ್ತಾರೆ ಅಂದ್ರೆ, ಈ ಜಾಹೀರಾತಿನ ಮೂಲಕ ಮಕ್ಕಳಿಗೆ ಕೊಡತಕ್ಕಂಥ ಸಂಸ್ಕರಿಸಿದ ಡಬ್ಬದ ಆಹಾರ ಅಂತ ಏನ್ ಆಹಾರಗಳನ್ನ ಕೊಂಡ್ಕೊಂಡು ಮಕ್ಕಳು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಹಿಂದೆ ನೋಡಿದಾಗ ಏನಾಗುತ್ತೆ, ನಮ್ಮ ಹಿರಿಯರೆಲ್ಲ ಮನೆಯಲ್ಲೇ ಕೂಡ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಂಸ್ಕರಣ ವಿಧಾನಗಳನ್ನು ಮತ್ತು ಸ್ಥಳೀಯವಾಗಿ ಸಿಗತಕ್ಕಂಥ ಧಾನ್ಯಗಳನ್ನ ಬಳಸ್ಕೊಂಡು ರಾಗಿನ ಮೊಳಕೆ ಬರೆಸ್ಬಿಟ್ಟು ಮಾಡಿ ರಾಗಿ ಸರಿ ಅಂತ ಹೇಳ್ತಾರೆ, ಅಥವಾ ಕೆಲವೊಂದ್ ಕಡೆ ಒಡ್ರಾಗಿ ಹಿಟ್ಟು ಅಂತ ಹೇಳ್ತಾರೆ. ಅದು ಏನಪ್ಪಾ ಅಂತಂದ್ರೆ, ರಾಗಿ ಜೊತೆಗೆ ಕೆಲವೊಂದು ದ್ವಿದಳ ಧಾನ್ಯಗಳನ್ನ ಬೆರೆಸಿ ಮಾಡತಕ್ಕಂಥ ಮೊಳಕೆ ಬೆರೆಸಿ ಅದನ್ನ ಉರಿದು ಹಿಟ್ಟು ಮಾಡಿ ಅದನ್ನ ಒಟ್ಟನ ಭಾಗ ಎಲ್ಲ ತೆಗೆದು ಮಕ್ಕಳಿಗೆ 5-6 ತಿಂಗಳಾದ ನಂತರ ಇದೇ ಹಾಲಿನ ಜೊತೆಗೆ ಪೂರಕ ಆಹಾರನ ಕೊಡ್ತೀವಿ ನಾವು. ಆ ಪೂರಕ ಆಹಾರ ಕೊಡೋ ಹಂತದಲ್ಲಿ ನಾವು ಈ ರೀತಿ ಆಹಾರಗಳನ್ನ ಕೊಡೋದ್ರಿಂದ ಸಂಸ್ಕರಿಸಿದ ಡಬ್ಬದ ಆಹಾರನ ನಾವು ಹೆಚ್ಚು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಾಗ ಏನಾಗುತ್ತೆ, ಅಲ್ಪ ಆದಾಯದವ್ರಿಗೆ ಏನಾಗುತ್ತೆ, ತಗೊಂಡು ಬಂದಿರ್ತಾರೆ ಜಾಹೀರಾತನ್ನು ನೋಡಿ ಮಾರು ಹೋಗಿ ಅದನ್ನ ಕೊಂಡ್ಕೊಂಡು ಬರ್ತಾರೆ. ಆದ್ರೆ ಮಗುವಿಗೆ ಬೆಳವಣಿಗೆಗೆ ಬೇಕಾದ ಪ್ರಮಾಣದಲ್ಲಿ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ದುಬಾರಿ ಇರುತ್ತೆ. ಹಾಗಾಗಿ ಏನು ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಡ್ತಾ ಹೋಗ್ತಾರೆ. ಕೊಟ್ಟಿದೀವ ಅನ್ನೋ ಸಂತೃಪ್ತಿ ಒಂದ್ ಕಡೆ ಇರುತ್ತೆ, ಆದ್ರೆ ಅದಕ್ಕೆ ಬೇಕಾದಂತ ಪ್ರಮಾಣದಲ್ಲಿ ಅದನ್ನ ಕೊಡ್ತಾರಲ್ಲ. ಹಾಗಾಗಿ ಮಕ್ಕಳ ಅಥವಾ ಮಗುವಿನ ಬೆಳವಣಿಗೆ ಕುಂಠಿತವಾಗಿ ನಾವೇ ನಮ್ಮ ಮಗುವಿನ ನ್ಯೂನ ಪೋಷಣೆಗೆ ತಳೆದಂತಾಗ್ತದೆ. ಬದಲಿಗೆ ಸ್ಥಳೀಯವಾಗಿ ಸಿಗತಕ್ಕಂತ ಇಂಥ ಧಾನ್ಯಗಳನ್ನು, ರಾಗಿ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಅದರ ಜೊತೆಗೆ ಹೆಸರುಕಾಳು ಆಗಿರ್ಬೇಕು, ಇಂಥ ಧಾನ್ಯಗಳನ್ನ ನಾವು ಬೆರೆಸಿ ಮನೆಯಲ್ಲೇ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತ ಸಂಸ್ಕರಣ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ನಾವು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕವಾದಂತಹ ಆಹಾರ ಕೊಡಬಹುದು. ಈಗ ರಾಗಿನ ಮೊಳಕೆ ಓಡಿಸ್ತಾರಲ್ಲ, ಹೌದು, ಮೊಳಕೆಯನ್ನು ತೆಗಿತಾರೆ, ಹೌದು, ಅದರಿಂದ ಪೋಷಕಾಂಶಗಳು ವ್ಯರ್ಥವಾಗಲ್ವೇ? ಇಲ್ಲ ಖಂಡಿತವಾಗ್ಲೂ. ದ್ವಿದಳ ಧಾನ್ಯದಲ್ಲಿ ಮೊಳಕೆ ಭಾಗವನ್ನು ಬಳಸ್ಕೊಳ್ತೀವಿ, ಆದ್ರೆ ರಾಗಿನಲ್ಲಿ ಮಾತ್ರ ಅದನ್ನು ತೆಗಿತೀವಿ. ಇಲ್ಲ ಖಂಡಿತವಾಗ್ಲೂ ಏನಾಗಲ್ಲ, ಯಾಕಂದ್ರೆ ಈ ಒಂದು ಪದಾರ್ಥನ ನಾವು ತಯಾರು ಮಾಡ್ಬೇಕಂದ್ರೆ ನಾವು ಹುರಿಯೋ ಅಂತ ಒಂದು ಪದ್ಧತಿನ ಮಾಡ್ತೀವಿ. ಆ ಹುರಿದಾಗ ಏನಾಗುತ್ತೆ, ಈ ಮೊಳಕೆ ಭಾಗ ಸೀದೋದಾಗ ಅದರದ್ದು ಕಂಪು ಹೊರಟೋಗುತ್ತೆ, ಹಾಗಾಗಿ ಅದನ್ನ ತೆಗಿಬೇಕು ಅಂತ ಹೇಳ್ತೀವಿ. ಜೊತೆಗೆ ಮಕ್ಕಳಿಗೆ ಕೊಡೋದ್ರಿಂದ ಅದರಲ್ಲಿ ನಾರಿನಾಂಶ ಏನಿರುತ್ತೆ ಅದು ಪಚನ ಆಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಅದನ್ನ ಮೊಳಕೆ ತೆಗೆದು ಬಿಡ್ತೀವಿ. ಮತ್ತೆ ನಾವು ಈ ಸಸಾರಜನಕದ ಪೂರೈಕೆಗಾಗಿ ಈ ದ್ವಿದಳ ಧಾನ್ಯಗಳನ್ನ ಬೆಳೆಸ್ಕೋಬೇಕಾಗುತ್ತೆ. ಹೌದು, ಈಗ ನೋಡಿ ಏನಪ್ಪ ಸಸಾರಜನಕ ಅಥವಾ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ಅದನ್ನ ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಮಾಂಸಾಹಾರನೇ ಬಹಳ ಒಳ್ಳೇದು. ಮಾಂಸಾಹಾರ ಅಂದ ತಕ್ಷಣ ಇವತ್ತು ನಿಮ್ಗೆಲ್ಲ ಗೊತ್ತಿರಬೇಕು ತುಂಬಾ ದುಬಾರಿ ಆದಂತಹ, ಎಲ್ರಿಗೂ ಕೂಡ ಕೈಗೆಟುಕಷ್ಟು ಮಟ್ಟದಲ್ಲಿ ಇರೋದಿಲ್ಲ. ಹಾಗಂತ ನಾವು ಮೊಟ್ಟೆನೂ ದುಬಾರಿ ಆಗ್ತಾ ಹೌದು. ಸೊ ಅಲ್ಪ ಆದಾಯದವರಿಗೆ ಇದನ್ನ ಪ್ರತಿನಿತ್ಯ ಕೊಂಡು ತಮ್ಗೆ ಆಗ್ಲಿ ತಮ್ಮ ಮಕ್ಕಳಿಗೆ ಆಗ್ಲಿ ತಮ್ಮ ಮನೆ ಮಟ್ಟಕ್ಕಾಗ್ಲಿ ಬಳಸೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕದ ಬದಲಿಗೆ ಸಸ್ಯಜನ್ಯ ಮೂಲ್ಯದ ದ್ವಿದಳ ಧಾನ್ಯಗಳು ಅಂದ್ರೆ ಬೇಳೆಕಾಳು ಅಂತ ಏನ್ ಹೇಳ್ತೀವಿ ಅದನ್ನ ಬಳಸೋದ್ರಿಂದ ಇದು ಹೆಚ್ಚು ಆರೋಗ್ಯಕರ ಹಾಗೂ ಕಡಿಮೆ ಬೆಲೆ. ಯಾಕಂದ್ರೆ ಮಾಂಸಾಹಾರದಲ್ಲಿ ಏನಾಗುತ್ತೆ, ಒಂದ್ ಕಡೆಯಿಂದ ನಾವು ಪ್ರೋಟೀನ್ ಅನ್ನ ತಿಂತಿದೀವಿ ಅಥವಾ ಸಸಾರಜನಕ ಸಿಗುತ್ತೆ, ಜೊತೆಗೆ ಅಲ್ಲಿ ಫ್ಯಾಟ್ ಅಂತ ಏನ್ ಹೇಳ್ತೀವಿ ಕೊಬ್ಬಿನಾಂಶ ಅದು ಜಾಸ್ತಿ, ಅದು ಮನುಷ್ಯನಿಗೆ ಆರೋಗ್ಯಕ್ಕೆ ಅದು ಹೃದಯ ಆರೋಗ್ಯಕ್ಕೆ ಮಾರಕವಾದಂತ ಕೊಬ್ಬಿನಾಂಶ, ಜೊತೆಗೆ ಅಲ್ಲಿ ನಾರಿನಂಶ ಇರಲ್ಲ ನಾರಿನಂಶ ಇರಲ್ಲ. ಸೊ ಇದೆಲ್ಲ ನೋಡಿದಾಗ ನಮಗೆ ಸಸ್ಯಜನ್ಯ ಮೂಲ್ಯದ ದ್ವಿದಳ ಧಾನ್ಯ ಕಡಿಮೆ ಬೆಲೆಯಲ್ಲಿ ಸಿಗುವಂತದ್ದು, ಅದನ್ನ ನಾವು ಕೊಂಡ್ಕೊಂಡು ದಿನನಿತ್ಯ ಬಳಸಬಹುದು, ಸಸಾರಜನಕದ ಮೂಲವಾಗಿ ಬಳಸಬಹುದು. ಇನ್ನು ಹಣ್ಣುಗಳು ಸೇವಿಸಬೇಕು ಅಂತ ಹೇಳ್ತೀವಿ ಪ್ರತಿನಿತ್ಯ ಒಬ್ಬ ಮನುಷ್ಯ ಆರೋಗ್ಯ ರಕ್ಷಕ ಆಹಾರ ಆರೋಗ್ಯ ರಕ್ಷಕ, ಅದಕ್ಕಾಗಿ ನಾವು ಹಣ್ಣುಗಳನ್ನ ಬಳಸಿ ಅಂತೀವಿ. ಸೊ ಹಣ್ಣನ್ನ ಬಳಸಿ ಅಂದ ತಕ್ಷಣ ನಾವು ದುಬಾರಿ ಬೆಲೆಯ ಸೇಬು ಅಥವಾ ಕಿತ್ಲೆ ಹಣ್ಣು ಅಥವಾ ಸ್ಟ್ರಾಬೆರಿ ಅಂತ ಏನ್ ಹೇಳ್ತಾರೆ ಇಂಥವನ್ನೇ ಕೊಂಡ್ಕೊಂಡು ತಿನ್ಬೇಕು ಅಂತಿಲ್ಲ. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಉದಾಹರಣೆಗೆ ಓರೆ ಹಣ್ಣು, ಸೀಬೆ, ಸೀತಾಫಲ, ನೇರಳೆ, ನಲ್ಲಿಕಾಯಿ, ಪರಂಗಿ ಇವೆಲ್ಲ ಕೂಡ ನಾವ್ ಏನ್ ಹೇಳಿದ್ವಿ ಸೇಬು ಎಲ್ಲದಕ್ಕಿಂತ ಹೆಚ್ಚು ಪೌಷ್ಟಿಕ, ಇದ್ರ ಬಗ್ಗೆ ಅರಿವು ನಮ್ಗಿರ್ಬೇಕಷ್ಟೇ. ಮತ್ತೆ ಈ ಪಪಾಯ ಸಿಗುತ್ತೆ, ಪರಂಗಿ ಹಣ್ಣು ಬಹಳ ಏಜವಸತ್ವದಲ್ಲಿ ಬಹಳ ಹೆಚ್ಚಾಗಿರುತ್ತೆ, ಅದು ಮಕ್ಕಳಿಗೆ ಇರುಳು ಕುರುಡುತನ ಅಂತ ಏನ್ ಹೇಳ್ತಾರೆ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ನಾವ್ ಏ ಜೀವಸತ್ವ ಹೇರಳವಾಗಿರತಕ್ಕಂತ ಇಂತ ಪರಂಗಿ ಹಣ್ಣುಗಳನ್ನ ಕೊಡೋದು, ಕುಂಬಳದ ಹಣ್ಣು ಕೊಡೋದು, ಇಂತವೆಲ್ಲ ಪದ್ಧತಿಗಳನ್ನ ನಾವು ಮಾಡ್ಬೇಕು. ಮಾವು ಸಿಕ್ಕಾಗ ಮಾವು ಕೊಡಬಹುದು. ಹೌದು, ಅದಕ್ಕೆ ಯಾವ್ದೇ ಹಣ್ಣನ್ನ ನಾವು ಬಳಸಬೇಕಾದ್ರೆ ಋತುಗನುಸಾರವಾಗಿ ಏನೇನ್ ಸಿಗುತ್ತೆ, ಈಗ ಸಿಗದೇ ಇರುವಂತ ಕಾಲದಲ್ಲಿ ಹೋದಲ್ಲಿ ಯಾವ್ದು ಸಿಗುತ್ತೋ ಅದನ್ನೆಲ್ಲ ಬಳಸ್ಕೋಬಹುದು. ಹೌದು, ಖಂಡಿತವಾಗಿ. ಇನ್ನು ಜೀವಸತ್ವಗಳು ಅಂದ್ರೆ ವಿಟಮಿನ್ಗೋಸ್ಕರ ನಾವೇನ್ ಮಾಡ್ತೀವಿ, ನಾವು ಒಳ್ಳೆ ಹಣ್ಣು ತರಕಾರಿಗಳನ್ನ ತಿನ್ನಿ ಅಂತೀವಿ. ತರಕಾರಿ ಅಂದ ತಕ್ಷಣ ನಮಗೆ ಜೀವಸತ್ವ, ಈಗ ಉದಾಹರಣೆಗೆ ಎ ಜೀವಸತ್ವ ಅಂದ ತಕ್ಷಣ ಕ್ಯಾರೆಟ್, ಬೀಟ್ರೂಟ್ ಇಂಥವನ್ನೇ ತಿನ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅವುಗಳಲ್ಲಿ ಇರುತ್ತೆ ಎ ಜೀವಸತ್ವ, ಹಾಗಂತ ಪಕ್ಷದಲ್ಲಿ ಅದನ್ನೇ ತಗೊಂಡು ತಿನ್ಬೇಕು ಅಂತಿಲ್ಲ. ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ ಎಷ್ಟೋ ಕಡೆ ನಮ್ಗೆ ಇವು ಲಭ್ಯ ಆಗೋದಿಲ್ಲ, ದುಬಾರಿನೂ ಇರುತ್ತೆ. ಯಾಕಂದ್ರೆ ಇಲ್ಲಿ ಸಿಟಿಯಿಂದ ಅಥವಾ ಕೊಂಡ್ಕೊಂಡು ಹೋಗಿ ಅಲ್ಲಿ ನಗರ ಪ್ರದೇಶದಿಂದ ತಗೊಂಡೋಗಿ ಮಾರಾಟ ಮಾಡಿದಾಗ ಅದ್ರ ಬೆಲೆನೂ ಕೂಡ ದುಬಾರಿ ಆಗಿರುತ್ತೆ, ಮತ್ತೆ ಎಲ್ಲಾ ಕಾಲದಲ್ಲೂ ಸಿಗೋದಿಲ್ಲ. ಮತ್ತೆ ಸಿಕ್ಕಿದ್ರು ಕೂಡ ಅದರದ್ದು ಗುಣಮಟ್ಟ ಚೆನ್ನಾಗಿರಲ್ಲ, ಯಾಕಂದ್ರೆ ಯಾವತ್ತೋ ತಂದಿರ್ತಾರೆ, ಇನ್ಯಾವತ್ತೋ ಮಾರಾಟ ಮಾಡ್ತಾ ಇರ್ತಾರೆ, ಅದರಲ್ಲಿರತಕ್ಕಂಥ ಪೋಷಕಾಂಶಗಳು ಅರ್ಧಕ್ಕಷ್ಟು ಆಗ್ಲೇ ನಾಶವಾಗಿರುತ್ತೆ. ಅದ್ರ ಬದಲಿಗೆ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗತಕ್ಕಂಥ ನುಗ್ಗೆ ಸೊಪ್ಪಿರ್ಬೋದು, ಬಸಳೆ ಸೊಪ್ಪಿರ್ಬೋದು, ಕುಂಬಳ ಇರ್ಬೋದು, ಹೊನ್ಗೊನೆ ಸೊಪ್ಪಿರ್ಬೋದು, ಇಂಥವುಗಳನ್ನೆಲ್ಲ ಬಳಸೋದ್ರಿಂದ ನಮಗೆ ಬೇಕಾದಂಥ ಎ ಜೀವಸತ್ವಗಳು ಸಂಪೂರ್ಣವಾಗಿ ದೊರಕಿಸ್ಕೊಳ್ಬಹುದು. ಮತ್ತೆ ಇನ್ನೊಂದು ಉದಾಹರಣೆ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಧಾನ್ಯಗಳಲ್ಲಿ ರಾಗಿ. ಈಗ ನಗರ ಪ್ರದೇಶದಲ್ಲೇ ಆಗಿರಲಿ, ರಾಗಿ ಅಂದ ತಕ್ಷಣ ನಮಗೆ ಒಂಥರ ಅಸಡ್ಡೆ, ಅದು ಬಣ್ಣನೇ ಕಪ್ಪು ನೋಡಿ, ಹಾಗಾಗಿ ಜನರಿಗೆ ಅದು ನಮ್ಮಂತ ಶ್ರೀಮಂತರಿಗೆಲ್ಲ ಅದು ಬಡವರಿಗೆ ಮಾತ್ರ ಮೀಸಲಾದದ್ದು, ಶ್ರಮ ವಯಸ್ಸರಿಗೆ. ಹಾಗಾಗಿ ಏನಾಗುತ್ತೆ, ನಾವು ರಾಗಿನ ಕಡಿಮೆ ಬೆಲೆಯಲ್ಲಿ ಇದ್ರು ಕೂಡ ನಾವು ಅದನ್ನ ತಗೊಳ್ಳಲ್ಲ. ಆದ್ರೆ ಒಂದು ಅಂಶ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಹಿಂದಿನಿಂದ ನೀವು ಕೇಳಿರ್ಬೋದು ಒಂದು ಗಾದೆ, ರಾಗಿ ತಿಂದವ ನಿರೋಗಿ ಅಂತ. ಸೊ ರಾಗಿನ ತಿನ್ನೋದ್ರಿಂದ ಕೇಳಿರ್ಬೋದು ನೀವು. ಹಾಗಾಗಿ ಇಂಥ ಒಂದು ಪೌಷ್ಟಿಕವಾದಂತ ನಾವು ರಾಗಿನ ಅಸಡ್ಡೆ ಮಾಡಬಾರ್ದು. ಅದ್ ಜೊತೆಗೆ ನಿಮ್ಗೆಲ್ಲ ಗೊತ್ತಿರಬೇಕು, ಈಗ ನಗರ ಪ್ರದೇಶದಲ್ಲೇ ಆಗಿರ್ಲಿ, ನಮ್ಮೆಲ್ಲರಿಗೂ ಅಂದ್ರೆ ಶೇಕಡ ಸುಮಾರು ಒಂದು 60-70% ಆದ್ರೂ ಜನಗಳಿಗೆ ಇವಾಗ ನಮ್ಗೆ ಕಾಣ್ತಾ ಇರುವಂತ ಕಾಯಿಲೆ ಸಕ್ಕರೆ ಕಾಯಿಲೆ. ಈಗ ಸಕ್ಕರೆ ಕಾಯಿಲೆಗೆ ಹೋದ ತಕ್ಷಣ ಡಾಕ್ಟರ್ ಹತ್ರ ಹೋದ್ರಾಗ ಅವ್ರು ಹೇಳೋದು ರಾಗಿ ಬಳಸಿ ಅಂತೇಳಿ. ಅದರಿಂದ ರಾಗಿ ಮಹತ್ವ ಗೊತ್ತಿರೋರಿಗೆ ಅದರ ಮಹತ್ವ ಗೊತ್ತಿರುತ್ತೆ. ಇದರಲ್ಲಿ ಸುಣ್ಣದಾಂಶ ಅಂತ ಏನ್ ಹೇಳ್ತೀವಿ ಅಥವಾ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಅದು ಬೇರೆ ಎಲ್ಲ ಧಾನ್ಯಕ್ಕಿಂತ ಜಾಸ್ತಿ ಇರುತ್ತೆ. ಪ್ರತಿ 100 ಗ್ರಾಂ ರಾಗಿ ನಾವು ತಗೊಂಡಾಗ 340 ಮಿಲಿಗ್ರಾಂ ಅಷ್ಟು ಸುಣ್ಣ ಸಿಗುತ್ತೆ. ಈ ಸುಣ್ಣ ನಮಗೆ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಮೂಳೆಗಳ ಆರೋಗ್ಯಕ್ಕೆ ಅಥವಾ ಬೆಳವಣಿಗೆಗೆ ನಮಗೆ ಬಹಳ ಬೇಕಾದಂತ ಒಂದು ಪೋಷಕಾಂಶಗಳು. ಹಾಗಾಗಿ ಈ ದುಡ್ಡು ಕೊಟ್ಟು ನಾವು ಹೆಚ್ಚು ಪಾಲಿಶ್ ಮಾಡಿದಂತ ಅಕ್ಕಿ, ನಾವೇನ್ ಹೇಳ್ತೀವಿ ಮಲ್ಲಿಗೆ ಅಂತ ಕೊಂಡ್ಕೊಂಡು ನಾವು ಅನ್ನ ಮಾಡ್ಕೊಂಡು ತಿನ್ಬೇಕು ಅಂತ, ಅದರಿಂದ ನಾವು ತಪ್ಪು ಮಾಡ್ತಾ ಇದೀವಿ. ಅದು ಬೆಳ್ಳಗಿರುತ್ತೆ, ಮಲ್ಲಿಗೆ ಆಗಿರುತ್ತೆ, ಎಲ್ಲಾ ಚೆನ್ನ, ಆದ್ರೆ ಪೌಷ್ಟಿಕಾಂಶ ದೃಷ್ಟಿಯಿಂದ ನೋಡಿದಾಗ ಅಕ್ಕಿಗಿಂತ ರಾಗಿ ಹೆಚ್ಚು ಪೌಷ್ಟಿಕವಾದದ್ದು. ಅದನ್ನ ಬಳಸುವಂತ ಒಂದು ಅಭ್ಯಾಸ. ಬೇರೆ ಬೇರೆ ತೃಣಧಾನ್ಯಗಳು ಇದಾವೆ. ಹೌದು, ಹಾರ್ಕ ಅನ್ಬಹುದು, ಸಾಮೆ, ನವಣೆ, ಬರಗು, ಇವೆಲ್ಲ ಹಿಂದೆ ಎಲ್ಲ ರೂಢಿಯಲ್ಲಿತ್ತು, ನಾಗರಿಕತೆ ಬೆಳೆದಂತೆಲ್ಲ ಇದು ಜನ ಮರೀತಾ ಬರ್ತಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕಾಣ್ತಿರುವಂತಹ ಹಲವಾರು ರೋಗಗಳಿಗೆ ಇವೆಲ್ಲ ಉತ್ತರ ಅಂತ ಹೇಳ್ಬೋದು. ಅದನ್ನ ಇವಾಗ ಮತ್ತೆ ಜನ ಹಿಂದಿನ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಗಮನ ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಒರಟು ಧಾನ್ಯಗಳಂತ ನೀವ್ ಏನ್ ಹೇಳ್ತೀರಿ, ತೃಣಧಾನ್ಯ ಅಂತ ಹೇಳಿದ್ರೆ ಈ ಬೇರೆ ಧಾನ್ಯಗಳಿಗಿಂತ ಅತಿ ಪೌಷ್ಟಿಕವಾದ ತೃಣಧಾನ್ಯಗಳು ಅನ್ನೋದಕ್ಕಿಂತ ಪೋಷಕಾಂಶಯುಕ್ತ ಧಾನ್ಯಗಳು ಅನ್ಬೇಕು. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಈ ಒಂದು ಎಣ್ಣೆ ಅಂಶನು ಕೂಡ ದೇಹಕ್ಕೆ ಅವಶ್ಯಕ. ಖಂಡಿತವಾಗಿ ಮೇರಸಿನ ಅಂಶ, ಅದನ್ನ ಯಾವ ರೀತಿ ಪೂರೈಕೆ ಮಾಡ್ಕೋಬಹುದು? ಪ್ರತಿನಿತ್ಯ ನಾವು ಸೇವನೆ ಮಾಡ್ಬೇಕಾದ್ರೆ ಎಣ್ಣೆ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಎಣ್ಣೆನು ಕೂಡ ಒಂದು ಬೇಕಾದಂತ ಒಂದು ಪೌಷ್ಟಿಕಾಂಶ, ಅಂದ್ರೆ ಅದರಲ್ಲಿರತಕ್ಕಂಥ ಪೋಷಕಾಂಶಗಳೆಲ್ಲ ಬೇಕು. ಈ ಎಣ್ಣೆಗೋಸ್ಕರ ತುಪ್ಪನೋ ಅಥವಾ ವನಸ್ಪತಿನೋ ಅಥವಾ ಇನ್ನೇನು ತಗೊಂಡ್ ಬಂದು ತಿನ್ಬೇಕು ಅಂತಿಲ್ಲ. ಒಂದು ನಮಗೆ ಚೆನ್ನಾಗಿ ತಿಳುವಳಿಕೆ ಇರಬೇಕು. 100 ml ಎಣ್ಣೆ ಸೇವನೆ ಮಾಡೋದು ಒಂದೇ, ಅಥವಾ 100 g ಬೆಣ್ಣೆಕಾಯಿಸಿದ ತುಪ್ಪ ತಿನ್ನೋದು ಒಂದೇ, ಎರಡರಲ್ಲೂ ಕೂಡ ನಮಗೆ ಲಭ್ಯ ಆಗಿರತಕ್ಕಂಥ ಶಕ್ತಿ ಒಂದೇ. ಆದ್ರೆ ನಮಗೆ ಗೊತ್ತಿಲ್ದಂಗೆ ನಾವು ತುಪ್ಪ ತಿನ್ನೋರು ಅಂದ ತಕ್ಷಣ ನಾವು ತುಂಬಾ ಆರೋಗ್ಯವಾಗಿರ್ತಾರೆ, ಎಣ್ಣೆ ಸೇವಿಸೋದ್ರಿಂದ ನಮ್ಗೆ ಆರೋಗ್ಯ ಇಲ್ಲ ಅನ್ನೋದು ಒಂದು ತಪ್ಪು ಅಭಿಪ್ರಾಯ. ಖಂಡಿತವಾಗ್ಲೂ ಅದನ್ನ ಬಿಡಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ತುಪ್ಪ ಎಲ್ಲನೂ ಪ್ರಾಣಜನ್ಯ ಮೂಲವಾದಂಥದ್ದು, ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಆದ್ರೆ ನೀವು ಸಸ್ಯಜನ್ಯ ಮೂಲವಾದಂತ ಎಣ್ಣೆ, ಎಣ್ಣೆ ಯಾವಾಗ್ಲೂ ಸಸ್ಯಜನ್ಯ ಮೂಲವಾದಂತದೆ, ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ. ಇವತ್ತಲ್ಲಿ ಕಾಣ್ತಾ ಇರೋ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಸಸ್ಯಜನ್ಯ ಮೂಲವಾದಂತಹ ಎಣ್ಣೆ ಬಳಕೆ ಬಹಳ ಅಗತ್ಯ. ಅದನ್ನು ಕೂಡ ನಾವು ಗಮನದಲ್ಲಿ ಇಡಬೇಕಾಗತ್ತೆ. ಮತ್ತೆ ತರಕಾರಿಯ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಆಗ್ಲಿ ನಗರ ಪ್ರದೇಶದಲ್ಲಿ ಆಗ್ಲಿ ಮಾಡತಕ್ಕಂತ ಅಡಿಗೆಗಳಲ್ಲಿ ಬಳಸ್ತೀವಲ್ಲ ತರಕಾರಿ, ಯಾವುದೋ ಒಂದು ಉದಾಹರಣೆಗೆ ಬಟಾಣಿ 60 rupees ಇರುತ್ತೆ, ಅದನ್ನೇ ಕೊಂಡ್ಕೊಬೇಕು ಅಂತೇನಿಲ್ಲ. ಕಡಿಮೆ ಬೆಲೆಯಲ್ಲಿ, ಉದಾಹರಣೆ ಹೀರೆಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಅಥವಾ ಬದನೆಕಾಯಿ ಆಗಿರ್ಬೋದು, ಸೌತೆಕಾಯಿ, ಇವೆಲ್ಲ ಕಡಿಮೆ ಬೆಲೆಗೆ ಸಿಗತಕ್ಕಂತ ಪದಾರ್ಥಗಳು. ಇಂಥ 60 rupees ಕೊಟ್ಟು ಒಂದ್ ತರಕಾರಿ ಬಳಸೋದ್ರ ಬದಲು ಕಡಿಮೆ ದರದಲ್ಲಿರತಕ್ಕಂಥ 3-4 ತರಕಾರಿಗಳನ್ನ ನಾವು ಬಳಸಿದ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ಮತ್ತೆ ನಮ್ಮ ಆಹಾರದಲ್ಲಿ ವೈವಿಧ್ಯತೆಯನ್ನು ಕೂಡ ನಮಗೆ. ನಮ್ಮ ಗ್ರಾಮೀಣ ಮಹಿಳೆಯರು ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೌದು, ಕೆಲವು ಕಳೆಗಳ ರೀತಿಯಲ್ಲಿ ಪೌಷ್ಟಿಕಾಂಶ ಇರುವಂತಹ ಸೊಪ್ಪುಗಳು ಬೆಳೀತಾ ಇರ್ತವೆ. ಎಷ್ಟೋ ಜನಗಳಿಗೆ ಅದರದ್ದು ಮಹತ್ವನೇ ಗೊತ್ತಿರೋದಿಲ್ಲ. ಹೌದು, ಅಂತ ಸೊಪ್ಪುಗಳನ್ನ ನಾವು ದಿನನಿತ್ಯ ಸೊಪ್ಪುಗಳನ್ನ ಬಳಸ್ತಾ ಇರ್ತಾರೆ. ಅವರು ಆಸಕ್ತಿಯಿಂದ ಬಳಸಿದ್ರೆ ಇನ್ನೂ ಅನುಕೂಲ ಆರೋಗ್ಯದ ಸುಧಾರಣೆಗೆ. ಈಗ ಮುಖ್ಯವಾಗಿ ಪಾಕಶಾಸ್ತ್ರದ ಒಂದು ಜ್ಞಾನದಿಂದ ಗ್ರಾಮೀಣ ಮಹಿಳೆಯರು ಈ ಆಹಾರವನ್ನ ಯಾವ ರೀತಿ ಪೌಷ್ಟಿಕಗೊಳಿಸಬಹುದು ಅಂತ. ಸಂಸ್ಕರಣಾ ವಿಧಾನಗಳಂದ್ರೆ ಹಿಂದಿನಿಂದಲೂ ನಮ್ಗೆ ಗೊತ್ತಿರು, ಉದುಕ್ ಬರೆಸೋದು ಅಥವಾ ಮೊಳಕೆ ಬರೆಸೋದು. ಈ ರೀತಿ ಈ ಉಂಡೆ ಕಾಳುಗಳನ್ನ ಬೆಳೆಸೋದು ಬೇಳೆ ಕಾಳುಗಳಿಗಿಂತ ಹೆಚ್ಚು ಉತ್ತಮ. ಯಾಕಂದ್ರೆ ಬೇಳೆ ಮಾಡಿದಾಗ ಏನಾಗುತ್ತೆ, ಹೊರ ಪದಾರ್ಥ ಒಟ್ಟು ಅನ್ನೋ ಅಂಶನ ನಾವು ತೆಗೆದುಬಿಟ್ಟಿರ್ತೀವಿ. ಆ ಉಂಡೆ ಕಾಳುಗಳಿಂದ ಹೊಟ್ಟಿನ ಅಂಶನು ಸಿಗುತ್ತೆ. ಇಂಥ ಕಾಳುಗಳನ್ನ ಅಲ್ಲಿ ಕೆಲವೊಂದು ಪೋಷಕಾಂಶಗಳು, ಉದಾಹರಣೆ ಸಿ ಜೀವಸತ್ವ ಇರಲ್ಲ. ಇದನ್ನ ಮೊಳಕೆ ಬರೆಸೋದ್ರಿಂದ ಏನಾಗುತ್ತೆ, ಸಿ ಜೀವಸತ್ವ ಏನಿದೆ ಅದು ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತೆ ಬಿ ಗುಂಪಿನ ಜೀವಸತ್ವಗಳು ಜಾಸ್ತಿ ಆಗುತ್ತೆ, ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಆಗೋದ್ರ ಜೊತೆಗೆ ಕೆಲವೊಂದು ಪೋಷಕಾಂಶಗಳು ಪರಿವರ್ತನೆ ಒಂದು ನಮಗೆ ಸುಲಭವಾಗಿ ಪಚನ ಆಗೋ ರೀತಿ ಆಗುತ್ತೆ. ಮತ್ತೆ ಈ ದೋಸೆ ಇಡ್ಲಿ ಅಂತ ಪದಾರ್ಥಗಳನ್ನ ಮಾಡಿದಾಗ ಬಿ ಗುಂಪಿನ ಜೀವಸತ್ವಗಳು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಮೊಳಕೆ ಕಟ್ಟಿ ನಾವು ಬಳಸ್ಕೋಬಹುದು ದ್ವಿದಳ ಧಾನ್ಯಗಳನ್ನು. ಹೌದಾ, ಮಕ್ಕಳಿಗೆ ಚಪಾತಿ ಮಾಡ್ಬೇಕಾದ್ರೆ ಒಂದು ಗೋಧಿ ಹಿಟ್ಟನ್ನ ಕಲಸ್ಬಿಟ್ಟು ಒಂದು ಚಪಾತಿ ಮಾಡ್ಕೊಡೋದು ಅಷ್ಟೇ ಅಲ್ಲ, ಆ ಗೋಧಿ ಹಿಟ್ಟಿನ ಜೊತೆ ಸ್ಥಳೀಯವಾಗಿ ಸಿಗತಕ್ಕಂಥ ಸೊಪ್ಪಾಗಿರ್ಬೋದು, ತರಕಾರಿಗಳು, ಇದನ್ನೆಲ್ಲ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನ ದ್ವಿದಳ ಧಾನ್ಯಗಳು, ಉದಾಹರಣೆ ಗೋಧಿ ಹಿಟ್ಟಿನ ಜೊತೆ ಸೋಯಾ ಹಿಟ್ಟು. ಈಗ ನೋಡಿ, ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಸೋಯಾ ಬೆಳೀತಾರೆ, ಆದ್ರೆ ಆ ಬೆಳೆದಂತ ಸೋಯಾನ ಬಳಸೋರಿಗೆ ಗೊತ್ತಿರಲ್ಲ ಅವ್ರಿಗೆ, ಅದನ್ನ ಅವರು ಪಶು ಆಹಾರವಾಗಿ ಉಪಯೋಗ ಮಾಡ್ತಿದ್ದಾರೆ. ನಾನೇ ಕೆಲವೊಂದು ಸತಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದಾಗ ಕೇಳ್ತಾರೆ ಇದನ್ನ ತಿನ್ಬೋದಾ ಅಂತ, ಅಷ್ಟು ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಅಂದ್ರೆ ಅದರಲ್ಲಿರತಕ್ಕಂಥ ಪೌಷ್ಟಿಕಾಂಶ ಬೇರೆ ಯಾವುದೇ ಪ್ರಾಣಿಜನ್ಯ ಆಹಾರ, ನಮ್ಮ ಮಾಂಸ ಮೊಟ್ಟೆ ಏನ್ ಹೇಳ್ತೀವಿ ಅವುಗಳಿಂದ ಹೆಚ್ಚು ಪೌಷ್ಟಿಕಿಂತ ಹೆಚ್ಚು ಸಸಾರಜನಕ ಇರುತ್ತೆ. ಶೇಕಡಾ 20% ಹೆಚ್ಚಾಗಿ ಎಣ್ಣೆ ಅಂಶ ಇದೆ, ಎಣ್ಣೆ ಅಂಶ ಇದೆ. ಅದರಿಂದ ಎಣ್ಣೆಕಾಳು ಮತ್ತೆ ಬೇಳೆಕಾಳು ಎರಡು ರೀತಿಯಲ್ಲೂ ವಿಂಗಡಿಸಬಹುದು. ಹೌದು, ಹಾಗಾಗಿ ಅದನ್ನ ಬೆರೆಸೋದು ಗೋಧಿ ಹಿಟ್ಟಿನ ಜೊತೆ. ಇದರೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ನಾವು ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಪೌಷ್ಟಿಕವಾದಂತಹ ಆಹಾರಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅಡಿಗೆ ಜ್ಞಾನದ ಬಗ್ಗೆ ಗ್ರಾಮೀಣ ಮಹಿಳೆಯರು ಗಮನ ಹರಿಸಬೇಕಾಗುತ್ತೆ. ಹೌದು, ಇನ್ನ ಅಡಿಗೆ ಮಾಡುವಂತಹ ಉತ್ತಮವಾದಂತಹ ಪದ್ಧತಿಗಳು ಯಾವ್ಯಾವು ಅಂತೀರಿ? ನೋಡಿ, ನಾನಾಗ್ಲೇ ಹೇಳಿದೆ, ಬರೀ ಆಹಾರದಲ್ಲಿ ಇರೋ ಪೌಷ್ಟಿಕಾಂಶಗಳ ಬಗ್ಗೆ ತಿಳುವಳಿಕೆ ತಿಳ್ಕೊಂಡ್ರೆ ಸಾಲದು. ನಾವು ದಿನನಿತ್ಯ ಗೃಹಿಣಿ ಆದವಳು ಅಡಿಗೆ ಮಾಡ್ಬೇಕಾದ್ರೆ ಕೆಲವೊಂದು ವಿಧಾನಗಳನ್ನ ಅವಳು ಅನುಸರಿಸಬೇಕಾಗತ್ತೆ. ಯಾಕಂತಂದ್ರೆ ನಾವು ಅನುಸರಿಸುವಂತ ಈ ಅಡಿಗೆ ಮಾಡುವ ಪದ್ಧತಿಯಿಂದ ಆಹಾರದ ಪದಾರ್ಥದಲ್ಲಿ ಇರತಕ್ಕಂಥ ಪೌಷ್ಟಿಕಾಂಶಗಳು ನಾಶವಾಗ್ಬೋದು, ಅಥವಾ ಅದರಲ್ಲಿ ಅರ್ಧಕ್ಕರ್ಧ ಸಿಗದೆ ಹೋಗ್ಬೋದು. ಅದರಿಂದ ಗೃಹಿಣಿ ಆದವಳು ಕೆಲವೊಂದು ಉತ್ತಮ ಪದ್ಧತಿಗಳನ್ನ ಅಡಿಗೆ ಮಾಡ್ಬೇಕಾದ್ರೆ ಅನುಸರಿಸಿ ಕಳಿಸ್ಬೇಕಾಗುತ್ತೆ. ಉದಾಹರಣೆಗೆ ಇವಾಗ ಅನ್ನ ಮಾಡ್ಬೇಕು, ಅನ್ನ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಅಕ್ಕಿನ ತೊಳಿತೀವಿ. ಆದ್ರೆ ಪದೇ ತೊಳೆದು ತೊಳೆದು ಬೆಳ್ಳಗಿರೋ ಅನ್ನ ಮಾಡ್ಬೇಕು ಅಂತ ಹೋಗ್ಬಾರ್ದು. ಅಕ್ಕಿನ 1 or 2 times ಮಾತ್ರ ಅದನ್ನ ಕಡಿಮೆ ನೀರಿನಲ್ಲಿ ತೊಳಿಬೇಕಾಗುತ್ತೆ. ಪೋಷಕಾಂಶಗಳು ನೀರಿನಲ್ಲಿ ಕರಗೋಗ್ಬಿಟ್ಟು ಬಿ ಗುಂಪಿನ ಹೋಗೋಷ್ಟೇ ಮಾತ್ರ ತೊಳಿಬೇಕಾಗತ್ತೆ. ಮತ್ತೆ ಆ ಅನ್ನ ಮಾಡ್ಬೇಕಾದ್ರೆ ಎಷ್ಟು ನೀರ್ ಬೇಕೋ ಅಷ್ಟ್ರಲ್ಲಿ ಮಾತ್ರ ನಾವು ಅಕ್ಕಿನ ಬೇಯಿಸಿ ಅನ್ನ ಮಾಡ್ಬೇಕಾಗತ್ತೆ. ಹೆಚ್ಚಾದ್ರೆ ಏನಾಗುತ್ತೆ, ನಾವು ಗಂಜಿ ಬಸಿಯಕ್ ಹೋಗ್ತೀವಿ. ಆ ಕೆಲವೊಂದ್ ಕಡೆ ಎಲ್ಲ ಗಂಜಿ ಬಸ್ತು ಅನ್ನ ಮಾಡುವಂತ ಪದ್ಧತಿ ಇದೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಅಕ್ಕಿನಲ್ಲಿ ಇರತಕ್ಕಂತ ಬಿ ಗುಂಪಿನ ಜೀವಸತ್ವಗಳೆಲ್ಲ ಅದ್ರಲ್ಲಿ ಕರಗಿ ಹೋಗಿರೋದ್ರಿಂದ, ನಾವು ಗಂಜಿ ಚೆಲ್ಲೋದ್ರಿಂದ ಬಿ ಗುಂಪಿನ ಜೀವಸತ್ವಗಳು ಒಟ್ಟೋಗಿ ಅದೇ ನಮಗೆ ಆರೋಗ್ಯಕ್ಕೆ ನಮಗೆ ಬಿ ಗುಂಪಿನ ಕೊರತೆ ಉಂಟಾಗಿದೆ ಜೀವಸತ್ವದ ಅಂತೇಳಿ ಡಾಕ್ಟರ್ ಹತ್ರ ಹೋಗಿ ನಾವು ಅದಕ್ಕೋಸ್ಕರ ಟ್ಯಾಬ್ಲೆಟ್ಗಳನ್ನ ತಗೊಂಡ್ ಬಂದು ಟಾನಿಕ್ಗಳನ್ನ ಅದನ್ನ ನಾವು ತಡ್ಕೊಳ್ಬೋದಾಗುತ್ತೆ. ಇನ್ನು ಗೋಧಿ ಹಿಟ್ಟನ್ನ ಹಿಟ್ಟು ಮಾಡಿಸ್ತೀವಿ. ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಕೆಲವೊಬ್ರು ಅದನ್ನ ಜರಡಿ ಮಾಡ್ತಾರೆ. ಜರಡಿ ಮಾಡಿಬಿಟ್ಟು ಆ ಹೊಟ್ಟನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಆದ್ರೆ ಆ ಜರಡಿ ಮಾಡಿ ಬಿಸಾಕ್ತಕ್ಕಂತ ಒಟ್ಟು ಎಷ್ಟು ನಾರಿನಾಂಶ ಉಳ್ಳದ್ವಿ, ಆ ನಾರಿನಾಂಶ ಇರತಕ್ಕಂತ ಆಹಾರ ಸೇವನೆ ಮಾಡೋದ್ರಿಂದ ಹಲವಾರು ರೋಗಗಳಿಗೆ ಸ್ಥಿತಿಗಳನ್ನ ನಾವು ನಿರ್ವಹಿಸ್ತಾ ಹೋಗ್ಬೋದು. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಅದರಲ್ಲಿ ನಾವು ಹೇಳ್ತೀವಿ ನಾರಿನಾಂಶ ಹೆಚ್ಚಿರ್ಬೇಕಾಗತ್ತೆ ಅಂತ. ಮತ್ತೆ ಮಲಬದ್ಧತೆ, ಇಂಥ ಒಂದು ರೋಗ ಸ್ಥಿತಿಗಳಿಗೂ ಕೂಡ ಇವೆಲ್ಲ ಬಹಳ ಪರಿಹಾರ ಅಂತವನ್ನ ನಾವು ಬಿಸಾಕ್ಬಾರ್ದಾಗುತ್ತೆ. ಮತ್ತೆ ಸೋಡಾ ಬಳಸೋದು, ಬೇಗ ತರಕಾರಿ ಬೇಯಲಿ ಅಥವಾ ಬೇಳೆ ಬೇಯಲಿ ಅಂತ ಹೇಳಿ ಒಂದು ಚಿಟಿಕೆ ಸೋಡಾ ಹಾಕೋದು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಈ ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾರೆ. ಅದು ಯಾವ ರೀತಿ ಅಂತೀರಿ? ಉಪ್ಪು ಸೇರಿಸೋದ್ರಿಂದ ಬಹುಶಃ ಏನಾಗೋದಿಲ್ಲ, ರುಚಿ ಆಗುತ್ತೆ. ಬಟ್ ಆದ್ರೆ ಸೋಡಾ ಸೇರಿಸಬಾರ್ದು, ಯಾಕಂತಂದ್ರೆ ಸೋಡಾ ಸೇರಿಸೋದ್ರಿಂದ ಏನಾಗುತ್ತೆ, ಜೀವಸತ್ವಗಳನ್ನ ನಾಶ ಮಾಡುತ್ತೆ. ಅದರಿಂದ ಸೋಡಾ ಹಾಕಿದ ಅನ್ನನೇ ಆಗ್ಲಿ, ತರಕಾರಿನೇ ಆಗ್ಲಿ, ಬೇಳೆ ಬೇಯಿಸೋದಾಗ್ಲಿ, ಬೇಗ ಮಾಡಲಿ ಅಂತ ಒಂದು ಪದ್ಧತಿನ ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ ಒಳ್ಳೇದಲ್ಲ. ಮತ್ತೆ ತರಕಾರಿಗಳನ್ನ ನಾವು ಅಡಿಗೆಗೆ ಬಳಸ್ತೀವಿ, ಆ ತರಕಾರಿಗಳನ್ನ ಬಳಸೋದಕ್ಕಿಂತ ಮುಂಚೆ ನಾವು ತೊಳಿಬೇಕು, ಚೆನ್ನಾಗಿ ತೊಳೆದು ಆಮೇಲೆ ಕತ್ತರಿಸ್ಬೇಕು. ಕತ್ತರಿಸ್ಬಿಟ್ಟು ಆಮೇಲೆ ತೊಳೆಯೋದಲ್ಲ. ಏನು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಕ್ಕಂಥ ಅಭ್ಯಾಸ ಏನಂದ್ರೆ, ಒಂದ್ ಪಾತ್ರೆಯಿಂದ ನೀರು ಇಟ್ಕೊಳ್ತಾರೆ, ತರಕಾರಿಗಳನ್ನ ತಗೊಂಡು ಹೆಚ್ಚಿ ಹೆಚ್ಚಿ ಅದ್ರೊಳಗೆ ಹಾಕ್ತಾರೆ, ಒಂದ್ ಗಂಟೆ ಎರಡು ಗಂಟೆಗಳು ಅದರಿಂದಲೇ ಬಿಟ್ಬಿಟ್ಟಿರ್ತಾರೆ, ಆಮೇಲೆ ಅದನ್ನ ಅಡಿಗೆಗೆ ಬಳಸ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರತಕ್ಕಂಥ ಜೀವಸತ್ವಗಳೆಲ್ಲ ಆಗ್ಲೇ ನೀರಿನಲ್ಲಿ ಕರಗಿ ಸೇರ್ಬಿಟ್ಟಿರುತ್ತೆ, ಅರ್ಧದಷ್ಟು ಅದ್ ನಾಶವಾಗುತ್ತೆ. ಇಂಥ ಒಂದು ಪದ್ಧತಿ ಕೂಡ ಉತ್ತಮವಾದ ಅದೇ ರೀತಿ ಮಾಡಬೇಕಾಗುತ್ತೆ. ಮತ್ತೆ ತರಕಾರಿಗಳನ್ನ ಓಲ್ಗಳು ಮಾಡಬೇಕಾದ್ರೂ ಕೂಡ ಗಮನ ಇಡಬೇಕಾಗುತ್ತೆ. ಇಲ್ಲ ತುಂಬಾ ದೊಡ್ಡದ್ರೆ ಏನಾಗುತ್ತೆ, ತುಂಬಾ ಬೇಯಿಸಬೇಕಾಗುತ್ತೆ. ತುಂಬಾ ಬೇಯಿಸಿದಾಗ ಅದರಲ್ಲಿರತಕ್ಕಂಥ ಪೋಷಕಾಂಶಗಳು ನಾಶ ಆಗುತ್ತೆ. ಇಲ್ಲ ಅತೀ ಸಣ್ಣದಾಗಿ ಚೂರ್ ಮಾಡೋದು, ಆಗೇನಾಗುತ್ತೆ, ಬೇಗ ಬೆಂದು ಅದು ಕೂಡ ಪೋಷಕಾಂಶಗಳ ನೀರಿನಲ್ಲಿ ಕರಗೋಗಿರುತ್ತೆ. ಸೊ ಎರಡೂ ಅಲ್ಲ, ಮಧ್ಯಮ ಆಕಾರದಲ್ಲಿ ಅದನ್ನ ಮಾಡ್ಬೇಕಾಗತ್ತೆ. ಮತ್ತೆ ತರಕಾರಿಗಳನ್ನ ಬೇಯಿಸೋದು ಬೇಕಾದ್ರೂ ಅಷ್ಟೇ, ಏನು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸಬೇಕಾಗತ್ತೆ. ಕೆಲವೊಬ್ರು ಅದನ್ನ ಮುಚ್ಚಳನ ತೆಗೆದ್ಬಿಟ್ಟು ಬೇಗ ಆಗ್ಬಿಡ್ಲಿ, ನೀರಿನ ಅಂಶ ಎಲ್ಲ ಬೇಗ ಹೊರಟೋಗ್ಲಿ ಅಂತ ಮಾಡ್ತಾರೆ, ಅದು ಕೂಡ ಉತ್ತಮವಾದಂತ ಪದ್ಧತಿ ಅಲ್ಲ. ಮತ್ತೆ ಯಾವುದೇ ಆಹಾರನ ನಾವು ಅತಿಯಾಗಿ ಬೇಯಿಸಬಾರ್ದು. ತುಂಬಾ ಹೊತ್ತು ಬೇಯಿಸಿದಾಗ ಏನಾಗುತ್ತೆ, ಕ್ರಿಮಿಕೀಟಗಳು ನಾಶ ಆಗುತ್ತೆ ನಿಜ, ಅದ್ರ ಜೊತೆಗೆ ಅದರಲ್ಲಿರತಕ್ಕಂಥ ಪೋಷಕಾಂಶಗಳೆಲ್ಲ ನಾಶವಾಗೋಗಿರುತ್ತೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಡಬೇಕಾಗತ್ತೆ. ಮತ್ತೆ ಕಿಚಡಿ, ಇಡ್ಲಿ, ದೋಸೆ ಮುಂತಾದ ಬೇಳೆಕಾಳು ಮತ್ತು ಧಾನ್ಯಗಳನ್ನು ಬೆರೆಸಿ ತಯಾರಿಸಿದ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚು ಬಳಸ್ಕೋಬೇಕಾಗತ್ತೆ. ಮತ್ತೆ ಆಯಾ ಕಾಲದಲ್ಲಿ ಸ್ಥಳೀಯವಾಗಿ ದೊರೆತಕ್ಕಂಥ ಹಣ್ಣನ್ನಾಗಿರ್ಬೋದು ಅಥವಾ ತರಕಾರಿಗಳನ್ನ ಬಳಸೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನ ನಾವು ಪಡಿಬಹುದು. ಈ ರೀತಿ ಉತ್ತಮವಾದ ಪದ್ಧತಿಗಳನ್ನ ಗೃಹಿಣಿ ಆದವಳು ತಿಳಿದು ಪ್ರತಿನಿತ್ಯ ತನ್ನ ಮನೆಯಲ್ಲಿ ಅದನ್ನ ಬಳಸ್ಕೊಂಡ್ರೆ, ನಾವು ಏನು ಪೋಷಕಾಂಶಗಳ ಕೊರತೆಯಿಂದ ನರಳ್ತಾ ಇದೀವಿ, ಆರೋಗ್ಯಕ್ಕೋಸ್ಕರ ಹೆಚ್ಚು ದುಡ್ಡು ಕೊಟ್ಟು ನಾವು ಹೊರಗಡೆ ಹೋಗಿ ತಗೊಂಡ್ ಬರ್ತೀವಲ್ಲ, ಮಾತ್ರೇನೋ ಏನನ್ನು ಕೂಡ, ಅಥವಾ ವ್ಯಯ ಮಾಡೋದು ತಪ್ಪತ್ತೆ. ಅಂದ್ರೆ ಔಷಧಿಗಳಿಗೆ ನಾವು ವೆಚ್ಚ ಮಾಡೋದ್ರ ಬದಲು ಹೌದು ಒಳ್ಳೆ ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಹೌದು ಆಹಾರವನ್ನು ಸೇವನೆ ಮಾಡಿದಂಗಾಗುತ್ತೆ, ಹಣನು ಉಳಿಯುತ್ತೆ, ಆರೋಗ್ಯವಂತವಾಗಿ ಇರಬಹುದು ಖಂಡಿತ. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಈ ಪೌಷ್ಟಿಕಾಂಶಗಳು ಇರುವಂತಹ ಪದಾರ್ಥಗಳು ಸಿಗ್ತವೆ, ಹಣ್ಣುಗಳು ತರಕಾರಿಗಳು ಸೊಪ್ಪುಗಳೆಲ್ಲ ಸಿಗ್ತವೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ತಾವು ಹೇಳಿದ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಆದ್ರಿಂದ ಗ್ರಾಮೀಣ ಮಹಿಳೆಯರಿಗೆ ದಿನನಿತ್ಯದ ಆಹಾರದಲ್ಲಿ ಯಾವ ರೀತಿ ಪೌಷ್ಟಿಕ ಆಹಾರಗಳನ್ನ ಮಾಡ್ಕೋಬಹುದು ಮತ್ತೆ ಸಮತೋಲನ ರೀತಿಯಲ್ಲಿ ಯಾವ ರೀತಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ. ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ದಿನನಿತ್ಯದಲ್ಲಿ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರದ ಬಳಕೆ ಈ ಕುರಿತು ಡಾಕ್ಟರ್ ಗೀತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,000 ರೂಪಾಯಿಯಿಂದ 23,650 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 14,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 17,800 ರೂಪಾಯಿಗಳು, ರೋಬಸ್ಟಾ ಚೆರಿ 9,100 ರೂಪಾಯಿಯಿಂದ 10,200 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳನ್ನು ಕುರಿತು ಪಿಎಂ ವೇಣುಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ ಕೊಟ್ಟೂರು ಚೇನಂಬಾಣೆ. ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕ್ರೀಡೆ ತಿಳಿದು ಜನರ ಒಗ್ಗಟ್ಟಿಗೆ ಸಹಕಾರಿ, ಹಂಗೆ ಕ್ರೀಡೆಯಲ್ಲಿ ಮುಂದುವರೆದರೆ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿಕೆ ಸಾಧ್ಯ ಆದ್ಯತ ಶಾಸಕರಾದ ಎಎಸ್ ಪೊನ್ನಣ್ಣವು ಹೇಳಿದು. ಇವು ಇಂದು ಮಡಿಕೇರಿನ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿನ ಕಡೆಯಿಂದ 10 ಕುಟುಂಬ 18 ಗೋತ್ರದ ಅರೆಭಾಷೆ ಗೌಡ ಜನಾಂಗ ಬಂಧುಗಳಿಗಾಗಿ ಮಡಿಕೇರಿನ ಗಾಂಧಿ ಬಾಣಿಲಿ ಏರ್ಪಾಟಾಗಿದ್ದ ಗೌಡ ಕ್ರೀಡಾ ಹಬ್ಬದ ಆಖೇರಿ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿ ಮಾತನಾಡಿದರು. ಕ್ರೀಡೆಯಿಂದ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ, ಹಂಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯುವ ಸಮುದಾಯ ಮುಂದೆ ಬಂದು ಸಾಧನೆ ಮಾಡಕೂತ ಇವು ಹೇಳಿದವು. ಈ ಸಂದರ್ಭ 2ನೇ ಪಿಯುಸಿ ಫಲಿತಾಂಶದಲ್ಲಿ ಸುವರ್ಣಸ್ಥಾನ ಪಡ್ಕೊಂಡ ಸಿಂಚನ ಹೊಸಮನೆ ಇವರನ್ನ ಸನ್ಮಾನಿಸಲಾತು. ಹಂಗೆ ಕ್ರೀಡಾಕೂಟಲಿ ಗೆದ್ದವಕ್ಕೆ ಇನಾಮು ಹಂಚಿಕೆ ಸನ ನಡ್ತ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೆಮಿ ಮೂಗು ದೊಂಡೆ ವಿಭಾಗದ ಕಡೆಯಿಂದ ನಮ್ಮ ಧ್ವನಿನ ಆರೈಕೆ ತೇಳುವ ವಿಷಯದಡಿ ವಿಶ್ವ ಧ್ವನಿ ದಿನನ ಆಚರಿಸಲಾಯಿತು. ವೃತ್ತಿಪರ ಧ್ವನಿ ಬಳಕೆದಾರರಲ್ಲಿ ಧ್ವನಿನ ಆರೋಗ್ಯದ ಮಹತ್ವ ಮತ್ತು ಧ್ವನಿನ ಆರೈಕೆನ ಅಗತ್ಯತನ ಬಗ್ಗೆ ಅರಿವು ಮೂಡಿಸಲಾಯಿತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆನ ವಾಕ್ ಮತ್ತು ಭಾಷಾ ತಜ್ಞರಾದ ಡಾಕ್ಟರ್ ದಿವ್ಯಾ ಶೇಟ್ ಅವು ಧ್ವನಿನ ಆರೈಕೆ, ಧ್ವನಿನ ಅಸ್ವಸ್ಥತೆಗಳನ್ನ ಗುರುತಿಸುವುದು ಮತ್ತು ವಿಶೇಷ ಆಗಿ ತಮ್ಮ ವೃತ್ತಿಗಳಲ್ಲಿ ಆರೋಗ್ಯಕರ ಧ್ವನಿ ಕಾಪಾಡಿಕೊಳ್ಳುವ ಬಗ್ಗೆ ಮಾಹಿತಿ ಕೊಟ್ಟವು. ಈ ಸಂದರ್ಭ ಧ್ವನಿ ಮನುಷ್ಯರನ್ನ ಸುತ್ತ ಇರುವ ಪ್ರಪಂಚದೊಟ್ಟಿಗೆ ಅರ್ಥಪೂರ್ಣ ಆಗಿ ಸಂಪರ್ಕಿಸಿಕೆ ಸ್ವರ ಪೆಟ್ಟಿಗೆ ಹೆಂಗೆ ಶಕ್ತಗೊಳಿಸಿದೆ ಅಂತ ವಿವರಣೆ ಕೊಟ್ಟವು. ಕೊಡವ ಭಾಷಿಕ ಸಮುದಾಯಗಳ ಕೂಟದ ಕಡೆಯಿಂದ ಸುರುಣಸಲಿಗೆ 21 ಸಮುದಾಯಗಳ ಕ್ರಿಕೆಟ್ ಹಗ್ಗ ಎಳೆಯದು ಸೇರಿದಂಗೆ ಕ್ರೀಡಾಕೂಟ ನಡೆದಿದೆ. ಮೇ 7, 8 ಹಂಗೆ 9ಕ್ಕೆ ಮೂರ್ನಾಡನ ಪಾಂಡಾಣೆ ಕೋಲು ಮಂದು ತೇಳ್ರ ಸರ್ಕಾರಿ ಪ್ರೌಢಶಾಲಾ ಆಟದ ಬಾಣಿಯಲ್ಲಿ ನಡೆದಿದೆ. ಕ್ರೀಡಾಕೂಟದ ಆಖೇರಿ ದಿನ ತೇಳ್ರೆ 9ರ ಮಧ್ಯಾಹ್ನ ಆಖೇರಿ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ 21 ಸಾಧಕರಿಗೆ ಗೌರವ ಸನ್ಮಾನ, ಜಾನಪದ ನೃತ್ಯ, ಆರ್ಕೆಸ್ಟ್ರಾ, ವಾಲಾಗಕ್ಕೆ ಕೊಣೆಯದು, ಪಟಾಕಿ ಸಿಡಿಸುವುದು ಇದ್ದದೆ. ಹಂಗೆ ಬೇರೆ ಬೇರೆ ಮಳಿಗೆಗ ಜಾನಪದ ವಸ್ತುಗಳ ಪ್ರದರ್ಶನ, ಪುಸ್ತಕ ಪ್ರದರ್ಶನ, ಬೇರೆ ಬೇರೆ ತೀನಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆದಿದೆ ಅಂತ ಕೊಡವ ಭಾಷಿಕ ಸಮುದಾಯಗಳ ಕೂಟದ ಪ್ರಕಟಣೆ ತಿಳಿಸಿತ್ತು. ಈ ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಇದೇ ತಾರೀಕು 28ರ ಬೆಳಿಗ್ಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ನಡೆದಿದೆ ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ 8ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇದೇ ತಾರೀಕು 21ರ ಮಧ್ಯಾಹ್ನ 3 ಗಂಟೆಗೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಅಜನಿಕಂಡ ಮಹೇಶ್ ನಚ್ಚಯ್ಯ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರೆ ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷರಾದ ಐನಂಡ ಪ್ರಕಾಶ್ ಗಣಪತಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕು ವ್ಯಾಪ್ತಿನ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದ ಕುಂದುಕೊರತೆ ಸಭೆ ಇದೇ ತಾರೀಕು 22ರ ಬೆಳಿಗ್ಗೆ 10:30 ಸೋಮರ್ಪೇಟೆನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದಿದೆ. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ ವಹಿಸುವೆ. 2 ತಾಲೂಕಿನ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿ ಅಹವಾಲು ಸಲ್ಲಿಸಕೃತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಳೆ ನಡೆಯಕ್ಕಿದ್ದ ಸಂತೆನ ಇದೇ ತಾರೀಕು 24ರ ಶುಕ್ರವಾರಕ್ಕೆ ಮುಂದೂಡಲಾಯಿತು. ನಾಳೆ ಎಮ್ಎಮಡೂರು ನಡೀತಿರುವುದರಿಂದ ಜಿಲ್ಲೆ ಹಂಗೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಜನ ಬಂದವೆ. ಜನದಟ್ಟಣೆ ಹಂಗೆ ವಾಹನ ಸಂಚಾರ ಹೆಚ್ಚಾದೆ ಅಂತ ಸಂತೆ ದಿನನ ಮುಂದೂಡಲಾಟುತ್ತ ಗ್ರಾಮ ಪಂಚಾಯತ್ನ ಪ್ರಕಟಣೆ ತಿಳಿಸಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕಟ್ಟಲಿ ನಾಳೆ ಮಹಾನ್ ಮಾನವತಾವಾದಿ ಸಮಾಜ ಸುಧಾರಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ, ಹಂಗೆ 21ರ ಮಂಗಳವಾರ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.

ಈ ಸಂದರ್ಭದ 21 ಸಾಧಕಂಗಕ್ಕೆ ಗೌರವ ಸನ್ಮಾನ ಕೊಡುವ ಜಾನಪದ ನೃತ್ಯ ಪಾಟು ವಾಲಗತಾಟು ಪಿನ್ಯ ಪಟಾಕಿರ ಪ್ರದರ್ಶನ ಕೂಡಿ ನಡೆಪದುಂಟು. ಕಾರ್ಯಕ್ರಮತ್ರ ಮಾರಿಪತ್ತು ಕೊಡವ ಸಂಪ್ರದಾಯಕ ಮಾಲುಮಠ ಪಳಿಯ ವಸ್ತು ಸಂಶೋಧನಾ ಪುಸ್ತಕ ಪಿನ್ಯ ಸಂಪ್ರದಾಯಕ ಒತ್ತ ತಿಂಡಿ ತಿನ್ನಿರ ಅಂಗಡಿ ಕೂಡಿ ಇಪ್ಪ ಅಲ್ಲತೆ ಮುಖ್ಯಪಟ್ಟು ಬೆಂದುವ ಕೂಡಿಯಾಡುವುದುಂಡು. ನಮ್ಮ ಗಣತಿ ನಮ್ಮ ಅಭಿವೃದ್ಧಿ.